ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೃಷಿ ಮಾಹಿತಿ ಕೇಳೋಣ. ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ರೂ ಕೂಡ ಗುಣದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶವಿದ್ದು ಜೀರ್ಣಶಕ್ತಿಯಲ್ಲಿ ಇವು ನೆರವಾಗ್ತವೆ. ಅಕ್ಕಿ ಹಾಗೂ ಗೋಧಿನಲ್ಲಿ ನಾರಿನ ಅಂಶ ಬಹಳಷ್ಟು ಕಡಿಮೆ ಇರ್ತದೆ. ಅಕ್ಕಿಯಲ್ಲಿ 0.2% ಗೋಧಿಯಲ್ಲಿ 1.2 ಗ್ರಾಂನಷ್ಟು ಇರ್ತದೆ. ಪ್ರತಿ 100 ಗ್ರಾಂ ಧಾನ್ಯಗಳಲ್ಲಿ ಈ ಪ್ರಮಾಣ ಇರ್ತದೆ. ಸಿರಿಧಾನ್ಯಗಳಲ್ಲಿ 8-12.5 ಗ್ರಾಂನವರೆಗೂ ನಾರಿನ ಅಂಶ ಇರ್ತದೆ. ನಾರಿನ ಅಂಶ ಹೆಚ್ಚಿದಷ್ಟು ಗ್ಲುಕೋಸ್ ರಕ್ತಕ್ಕೆ ನಿಧಾನವಾಗಿ ಸಮತೋಲನದಿಂದ ಸೇರ್ತದೆ. ಈ ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ, ಸಂಧಿವಾತ, ಹೃದಯಾಘಾತ ಇಂತಹ ರೋಗಗಳು ಸಿರಿಧಾನ್ಯಗಳ ಸತತ ಬಳಕೆಯಿಂದ ಕಡಿಮೆಯಾಗ್ತಾ ಇರುವಂತಹದ್ದು ಸಂಶೋಧನೆಯಿಂದ ಕಂಡುಬಂದಿದೆ. ಇದರ ಜೊತೆಗೆ ಅಕ್ಕಿ, ಗೋಧಿ ಇಂತಹ ಬೆಳೆಗಳನ್ನು ಬೆಳೆಯುವುದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರ್ತದೆ. 1 ಕಿಲೋದಷ್ಟು ಅಕ್ಕಿಯನ್ನು ಬೆಳೆಯುವುದಕ್ಕೆ ಸುಮಾರು 8,000 ಲೀಟರ್ನಷ್ಟು ನೀರು, 1 ಕಿಲೋ ಗೋಧಿಯನ್ನು ಬೆಳೆಯುವುದಕ್ಕೆ 9,000 ಲೀಟರ್ನಷ್ಟು ನೀರು ಬೇಕಾದರೆ ಸಿರಿಧಾನ್ಯಗಳನ್ನು ಅತ್ಯಂತ ಕಡಿಮೆ ನೀರನ್ನು ಬಳಸಿಕೊಂಡು ಕೃಷಿ ಮಾಡುವುದಕ್ಕೆ ಸಾಧ್ಯವಾಗ್ತದೆ. 1 ಕಿಲೋದಷ್ಟು ಸಿರಿಧಾನ್ಯಗಳನ್ನು ಉತ್ಪಾದನೆ ಮಾಡುವುದಕ್ಕೆ ಸುಮಾರು 300 ಲೀಟರ್ ನೀರು ಸಾಕಾಗ್ತದೆ. ಸಿರಿಧಾನ್ಯಗಳಲ್ಲಿರುವಂತಹ ವಿಶೇಷಗಳು ಈ ರೀತಿಯಾಗಿವೆ. ಅರ್ಕ, ನವಣೆ, ಸಾಮೆ, ಕೊರ್ಲೆ, ಊದಲು ಇವು ಪ್ರಮುಖವಾದಂತಹ ಸಿರಿಧಾನ್ಯಗಳು. ಅರ್ಕ ಎನ್ನುವಂತಹದ್ದು ಆದಿ ಬೀಜ ಎಂದು ಕರೆಯಲ್ಪಟ್ಟಿದೆ. ಈ ಧಾನ್ಯವು 1,000 ವರ್ಷಗಳಿಂದ ಹಿಮಾಲಯ ಬೆಟ್ಟಗಳ ಕಣಿವೆ ಮತ್ತು ಬಯಲು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ಪುರಾತನ ಬೀಜವಾಗಿದೆ. ಕೋಡೋ ಎನ್ನುವುದು ಬೆಟ್ಟದ ಜನಾಂಗದವರು ಇದನ್ನು ಕರೆಯುವಂತಹ ಹೆಸರು. ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ಕೋಡೋ ಮಿಲೆಟ್ ಎಂದು ಕೂಡ ಗುರುತಿಸುತ್ತಾರೆ. ನಸುಗೆಂಬು ಬಣ್ಣದಿಂದ ಕೂಡಿರುವಂತಹ ಈ ಧಾನ್ಯವು ದೇಹದಲ್ಲಿ ರಕ್ತ ಶುದ್ಧಿ ಕಾರ್ಯದಲ್ಲಿ ಮಹತ್ವವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಮಲೇರಿಯಾ, ಡೆಂಗ್ಯೂ, ವಿಷಮಶೀತ ಜ್ವರ ಇಂತಹ ಮಾರಣಾಂತಿಕ ರೋಗಗಳ ತಪಾಸಣೆಯಲ್ಲಿ ಸೂಕ್ತವಾದಂತಹ ಆಹಾರ ಇದು. ಮೂಳೆ ಮಜ್ಜೆಯ ರಕ್ತವನ್ನು ಉತ್ಪಾದನೆ ಮಾಡುವ ಜಾಗದಲ್ಲಿ ನಿರ್ಮಲಗೊಳಿಸುವಂತಹ ಆರೋಗ್ಯ ಧಾನ್ಯ ಅಂತ ಹೇಳಬಹುದು. ನವಣೆ ಎನ್ನುವಂತಹದ್ದು ಇಟಲಿ ದೇಶದ ಆಲ್ಪ್ಸ್ ಬೆಟ್ಟಗಳ ಬಯಲು ಸೀಮೆಯಲ್ಲಿ ಬೆಳೆಯುವಂತಹದ್ದು ಹಾಗೂ ನರಿಯ ಬಾಲದ ಹಾಗೆ ತೆನೆ ಬಿಡುವಂತಹ ಹುಲ್ಲು ಜಾತಿಗೆ ಸೇರಿರುವಂತಹ ಧಾನ್ಯ ಇದು. ಈ ಕಾರಣಕ್ಕಾಗಿ ಇದು ಫಾಕ್ಸ್ ಟೈಲ್ ಮಿಲೆಟ್ ಅಥವಾ ಇಟಾಲಿಯನ್ ಮಿಲೆಟ್ ಎಂದು ಕೂಡ ಹೆಸರನ್ನು ಗಳಿಸಿಕೊಂಡಿದೆ. ಈ ಧಾನ್ಯವು ತೆಳು ಹಳದಿ ಬಣ್ಣದಿಂದ ಕೂಡಿದ್ದು ಶರೀರದಲ್ಲಿರುವ ನರನಾಡಿಗಳನ್ನು ಪುನಶ್ಚೇತನಗೊಳಿಸುವುದೇ ಅಲ್ಲದೆ ಗರ್ಭಿಣಿ ಸ್ತ್ರೀಯರು ಆಹಾರವಾಗಿ ಸೇವಿಸುವುದರಿಂದ ಹುಟ್ಟುವ ಮಕ್ಕಳಿಗೆ ಜ್ವರ ಬಂದಾಗ ಮುಷ್ಟಿ ಹಿಡಿಯುವುದಿಲ್ಲ. ಸಾಮೆ ಎನ್ನುವಂತಹದ್ದು ಆಫ್ರಿಕಾ ಖಂಡದ ಬಹುಪಾಲು ಮರಳು ಭೂಮಿ ವಾತಾವರಣದ ಬಯಲು ಸೀಮೆಗಳಲ್ಲಿ ಬೆಳೆಯುವಂತಹ ಬೆಳೆ. ಇದನ್ನು ಲಿಟಲ್ ಮಿಲ್ಲೆಟ್ ಎಂದು ಕೂಡ ಕರೆಯಲಾಗ್ತದೆ. ಇದು ಮಾಸಲು ಬಿಳಿ ಬಣ್ಣ ಉಳ್ಳದ್ದು, ಸಂತಾನೋತ್ಪತ್ತಿಯ ಕ್ಷೀಣತೆಯನ್ನು ಸಮರ್ಪಕಗೊಳಿಸುತ್ತದೆ, ಹೆಣ್ಣು ಮಕ್ಕಳಲ್ಲಿ ಅಂಡಾಶಯದ ಅನಾರೋಗ್ಯವನ್ನು ಸರಿಪಡಿಸುತ್ತದೆ, ಹಾಗೆಯೇ ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳ ಕೊರತೆಯನ್ನು ನೀಗಿಸುತ್ತದೆ. ಊದಲು ಎನ್ನುವಂತಹದ್ದು ಜಪಾನ್ ದೇಶದ ಮಂಜು ಬೆಟ್ಟ ಮತ್ತು ಕಣಿವೆಗಳಲ್ಲಿ ಕಂಡುಬರುವಂತಹ ಧಾನ್ಯವಾಗಿದ್ದು ಜಪನೀಸ್ ಮಿಲೆಟ್ ಅಥವಾ ಬಾರ್ನ್ಯಾರ್ಡ್ ಮಿಲೆಟ್ ಎಂದು ಕರೆಯಲ್ಪಡುತ್ತದೆ. ಈ ಧಾನ್ಯವು ಬಿಳಿ ಬಣ್ಣದಾಗಿದ್ದು ನಾರು ನಿರ್ನಾಳ ಗ್ರಂಥಿಗಳನ್ನು ಸಮರ್ಪಕವಾಗಿಸುವಲ್ಲಿ ಮತ್ತು ಯಕೃತ್ ಮೂತ್ರಪಿಂಡ ಶುದ್ಧೀಕರಣದಲ್ಲಿ ಉಪಯುಕ್ತವಾದಂತಹ ಧಾನ್ಯವಾಗಿದೆ. ಕೊರಲೆ ಎನ್ನುವಂತಹದ್ದು ಗ್ರೀನ್ ಮಿಲೆಟ್ ಅಥವಾ ಬ್ರೌನ್ ಟಾಪ್ ಮಿಲೆಟ್. ಇದು ತಿಳಿ ಹಸಿರು ಮಿಶ್ರಿತ ಬೂದು ಬಣ್ಣದ ಧಾನ್ಯವಾಗಿದ್ದು ಪಚನಾಂಗಗಳ ಕಾರ್ಯದಕ್ಷತೆಯನ್ನು ಹೆಚ್ಚಿಸುವುದೇ ಅಲ್ಲದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रुपए मासिक पेंशन होगी